ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತ ಮಾತುಕತೆ ಅಳ್ಳಿ ಕಟ್ಟೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಹೆಚ್ ಮೋಹನಾಕ್ಷಿ. ಮಿನಕಾ, ಓ ಮಿನಕಾ, ಹೇಳು ಸಂಕೀರ್ಣ, ಏನ್ ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಬೆಳಬೆಳಗ್ಗೆನೆಯಾ ಹಿಂಗ್ ಮಿಂಚ್ತಾ ಇದೀಯಾ? ಅಲ್ಲ, ಹಬ್ಬ ಕಳೆದ್ಮೇಲೆ ಹಿಂಗೆ ನೀನು ಕಾಣ್ದಂಗ ಆಗ್ಬಿಟ್ಟಲ್ಲ. ಯಾವತ್ ಸಿಕ್ತಾಗ್ಲೂ ಇದೇ ರಾಗ ನಿಂದು, ನೋಡಕ್ ಸಿಗಕ್ಕಿಲ್ಲ ನೋಡಕ್ ಸಿಗಕ್ಕಿಲ್ಲ. ನಿನ್ನೆ ತಾನೇ ಮಾತಾಡ್ಸಿದೀನಿ, ಹಂಗ್ ಮಾತಾಡ್ಲಿಲ್ಲ ಅಂದ್ರೆ ಖುಷಿ ಆಗುತ್ತೆ ಮೀನಕ್ಕಾ ಅಂತಾನ? ಹಂಗಲ್ಲ, ಈಗ ಗೆಂಡೆ ಕಿತ್ತು ಎಲ್ಲ ಮಾರದ ಬೇಡವ ಅಂತ ಯೋಚನೆ ಮಾಡ್ತಿದ್ವಿ. ನೀನ್ ಬೇರೆ ಗೆಂಡೆ ಕಿತ್ತು ಒಂದ್ ಕಡೆ ಎಲ್ಲ ಲಾಟ್ ಹಾಕಿದ್ಯಾ. ಈಗ ನಮ್ಮವ್ ಹಂಗೆ ಬಿಡು, ನಾವು ಇನ್ನು ಏನ್ ಕೊಟ್ಟಿಲ್ಲ. ಅದಾದ್ಮೇಲೆ ನೀನ್ ಏನ್ ಮಾಡದೆ ಏನ್ ಬಿಟ್ಟೆ ಅಂತ ನೋಡ, ನನ್ನೊಳಗಡೆ ಬರೀ ಹಬ್ಬದ ಸಡಗರದಲ್ಲೇ ನೀನು ಎಲ್ಲ ಮುಳುಗೋಗ್ಬಿಟ್ಟಲ್ಲ. ವಿಶೇಷ ಅಣ್ಣಯ್ಯ, ಹಿಂಗೆ ಅವನು ಕಳೆದ ವಾರ ಸಿಕ್ತಾಗ ನಾನು ಅವನು ಒಂದ್ ಸ್ವಲ್ಪ ತರತೂರಲ್ಲಿ ಪ್ಯಾಟೆಗ್ ಹೋಗ್ಬೇಕು ಅಂತ ಹೊರಟ್ವ. ಪ್ಯಾಟೆಗ್ ಹೋದ್ವಿ, ಹಿಂಗೆ ಅದು ಸ್ವಲ್ಪ ಕೆಲ್ಸಗಳಿತ್ತು ಮುಗಿಸ್ಕೊಂಡ್ವಿ. ಇನ್ನೇನ್ ಈಗ ದಸರಾ ಅಲ್ವ, ಹಂಗಾಗಿ ಅಣ್ಣಯ್ಯ ಅದು ಸ್ವಲ್ಪ ಬಿಜಿ ಆಗಿದ್ದ. ನೋಡನ್ ಬಾ, ಸಿಕ್ತಾನೆ ಹಂಗೆ ಅಂತವ ನಡೀಮತ್ತೆ ಅಣ್ಣಯ್ಯ. ಓ ಶಂಕರಣ್ಣ, ನೋಡು ಈಗಿನ್ನು ಮೀನಕ್ಕ ಯಾಕೋ ಬಹಳ ನೆನಪ್ ಮಾಡ್ಕತಿದ್ಲು ಅಣ್ಣಯ್ಯ ಅಣ್ಣಯ್ಯ ಅಂತವ, ಏನು ಅಂತ ಗೊತ್ತಾಗ್ಲಿಲ್ಲಪ್ಪ. ಹೌದಾ? ಯಾರೊಬ್ರು ನೆನ್ಪ್ ಮಾಡ್ಕೊತಿರ್ತಾರ ಅವಾಗ ಅವಾಗ ನನ್ನ, ಅಂದ್ರೆ ನಾವ್ ಬಾಯ್ ಬಿಟ್ಟು ಹೇಳಕ್ ನೋಡ್ ಅದಕ್ಕೆ ಹಂಗ ಅಂತಿದ್ಯಾ ಅಂತ. ಇಲ್ಲ ಹಂಗೇನಿಲ್ಲ, ಯಾಕೆ ಕಣ್ಣದ್ರತ ಇತ್ತ ಯಾರೋ ನೆನಪ್ ಮಾಡ್ಕೊತ ಇರ್ಬೇಕು ಅಂತ ಹೇಳ್ಬಿಟ್ಟು ಅಂತ ಅಂದ್ರೆ ನಮ್ಮ ಮನೇಲಿ ಮೀನಕ್ಕ ಅಂತ ಗೊತ್ತಿರಲಿಲ್ಲ ನಂಗೆ. ಅಂದ್ರೆ ಹೆಚ್ಚಿಗೆ ನೆನ್ಪ್ ಮಾಡ್ಕೊಳ್ಳೋದು ಮೀನಕ್ಕನಯ್ಯ, ಯಾಕೆಂದ್ರೆ ಏನಾರು ಬೇಕು ಏನಾರು ತಿಳ್ಕೊಬೇಕು ಅಂದಾಗ ನಮ್ಮನ್ ನೆನ್ಕತಿರ್ತಾಳಲ್ಲ, ಹಂಗಾಗಿ ನಮ್ಗೊಂಥರ ಎಲ್ಲೋ ಒಂದ್ ಕಡೆ ಒಂದು ಸೂಕ್ಷ್ಮ ಗೊತ್ತಾಯ್ತಿರ್ತದೆ. ಹಂಗೆ ಇವತ್ತು ನೋಡು, ಒಂದು ವಾರ ಎರಡು ವಾರದಿಂದ ಫುಲ್ ಬಿಜಿ ಆಗ್ಬಿಟ್ಟು ಹಬ್ಬ ಅವು ಇವು ಅಂತ ಅನ್ಕೊಂಡು ಹೆಂಗಿರೋ ಗೆಂಡೆ ಕೀಳಲ್ ಕಿತ್ತವಳೆ, ಇನ್ನ ಆಕಡಿಕೇನು ಹೋಗಿಲ್ಲ. ಹೆಂಗಿದ್ರು ನಾವ್ ಯಾವಾಗ ಮಾಡ್ತೀವಿ ಅವಾಗ ಮಾರದು ಅಂತ ಅನ್ಕೊಂಡು ಸುಮ್ನ ಆಗ್ಬಿಡ್ತಾಳೆ. ಬಾರ ಎಲ್ಲ ನಮ್ಮ ಮೇಲೆ ಹಾಕ್ತಾಳೆ, ದುಡ್ಡು ಮಾತ್ರ ತಗೊಂಡು ಹೋಯ್ತಾಳೆ. ಹಂಗಾಗಿ ಮಾತಾಡಕ್ಕಿಂತ ಮೂರು ಜನ ಮಾತಾಡಿದ್ರೆ ನಿಜವಾಗ್ಲೂ ಚಂದ ಅಲ್ವಾ? ನಾವಿಬ್ರು ಏನ್ ಮಾತಾಡ್ತೀವಿ, ನನ್ ಮೇಲೆ ಹೇಳೋದು, ನಾನ್ ನಿನ್ ಮೇಲೆ ಹೇಳೋದು. ಅಲ್ಲ, ಹಂಗಾರ ನೆನಪ್ ಮಾಡ್ಕೊತಾಳಲ್ಲ ಕಾರಣಕ್ಕಾದ್ರು. ಈಗ ಈ ಸುಮಾರು ಜನದ್ದು ಒಂದ್ ಕಂಪ್ಲೇಂಟ್ ಇರ್ತದೆ ಶಂಕರಣ್ಣ, ಏನು ಅಂತ ಅಂದ್ರೆ, ಏನ್ ಬಿಡಪ್ಪ ನಿನ್ನ ನೆನಪನ್ನೇ ಮಾಡ್ಕೊಳ್ಳೋದಿಲ್ಲ, ಕೈ ಬಿಟ್ಬಿಟ್ಟೆ ನನ್ನ ಅಂತ ಅಂತಲೇ ಇರ್ತಾರೆ. ಅದ್ ಯಾಕಂಗ ಅನಿಸ್ತದೆ ಏನೋ ಅಂತ ಗೊತ್ತಿಲ್ಲ ಅವ್ರಿಗೆ. ಅದೇ ನಿಜವಾಗ್ಲೂ ಅವ್ರಿಗೆ ಹಂಗ ಫೀಲಿಂಗ್ ಆಯ್ತದ, ಇಲ್ಲ ಸುಮ್ನೆ ಏನಾದ್ರು ಛೇಡ್ಸಕ್ ಅವಾಗ ಅವಾಗ ಹಂಗಂತಾರ ಅಂತೇಳಿ ಗೊತ್ತಾಗೋದಿಲ್ಲ. ಅದು ಇನ್ನೊಂದ್ ವಿಷಯ ಗೊತ್ತಾಗೇನಣ್ಣ, ಈಗ ಎದುರುಗಡೆ ಸಿಕ್ತಾಗ ಮಾತಿಗೊಂದು ಏನಾರು ಒಂದು ವಿಚಾರ ಬೇಕಲ್ಲ, ಹಂಗಾಗಿ ನಿನ್ನೇ ನೆನ್ಕತ್ತಿದ್ದೆ, ಬಹಳ ನೆನಪಾಯ್ತು, ಏನೋ ಕೇಳ್ಬೇಕಿತ್ತು. ಮಾತಿಗೆ ಹೇಳ್ಕೊಳಕ್ ಒಂದು ಅಷ್ಟೇ ನೆಪ, ವಿಶ್ವಾಸಕ್ಕೆ. ಅಲ್ಲ, ವಿಶ್ವಾಸ ಯಾವಾಗ್ಲೂ ಇರ್ತದೆ, ಎದುರುಗಡೆ ಸಿಕ್ಕಿದ ತಕ್ಷಣ ಏನ್ ಚೆನ್ನಾಗಿದ್ಯಾ ಯಾವಾಗ ಬಂದೆ ಅಂತನಕ್ಕಿಂತವ, ಏ ನಿನ್ನೆ ನೆನ್ಕತ್ತಿದ್ದೆ ನೋಡು, ಆಹಾ ಎದುರುಗಡೆ ಸಿಕ್ಬಿಟ್ಟಲ್ಲ ಒಳ್ಳೇದಾಯ್ತು, ಹಿಂಗೆ ಒಂದು ಮಾತಿಗೆ ಹೇಳ್ಕೊಳಕ್ಕೆ ಅದು ಮೊದ್ಲಿಂದನೂ ರೂಢಿ ಆಗ್ಬಿಟ್ಟೈತೆ, ಬೆಳಕ ಬಂದ್ಬಿಟ್ಟೈತೆ, ಅದೇನು ಹೋಗ್ಸಕ್ಕಾಯ್ತದ? ಈಗ ನಾನು ಓದುವಾಗ ಶಂಕರಣ್ಣ, ಪ್ರಸನ್ನ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬಿದ್ದ, ಅವನು ನೀನ್ ಏನಾರು ಬರ್ಸು ತಪ್ಪು ಬರೀನ, ಅವನು ಕರೆಕ್ಟ್ ಆಗಿ ಬರೀತಿರ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ, ಯಾಕೆ ಇಷ್ಟ ತಪ್ಪು ಬರ್ತೀವಿ ಅಂತ ಮೇಷ್ಟ್ರು ಬಂದ್ ಕೇಳಾರ, ಇದ್ಯಾಕೆ ಇಷ್ಟ ತಪ್ಪು ಬರ್ತೀವಿ ಅಂತ ಹೇಳ್ಬಿಟ್ಟು, ನನ್ ತಪ್ಪು ಬರಲಿಲ್ಲ ಅಂದ್ರೆ ನೀವೆಲ್ಲಾರು ಮಾತಾಡ್ಸಿದ್ರಿ ಸರ್, ಎಲ್ಲದಕ್ಕೂ ಹಂಗೆ ಮಾಡೋಣ, 4 ಜನ ನಮ್ ಮಾತಾಡ್ಸ್ಬೇಕು ನೋಡ್ಬೇಕು ಅಂತಾರೆ, ಏನಾರು ಒಂದು ತಪ್ಪು ಮಾಡಿರ್ಬೇಕು. ತಪ್ಪು ಮಾಡಿದಾಗ ಒಂದ್ ಸ್ವಲ್ಪ ಆ ಕಡೆಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ, ಸರಿ ಮಾಡ್ತಾವನೋ ಇಲ್ವೋ ಅಂತ ಹೇಳ್ಬಿಟ್ಟು, ಇಲ್ಲ ಅಂತ ಅವ್ರು ಯಾರು ಕ್ಯಾರ ಅನ್ನೋದಿಲ್ವಲ್ಲ. ಅದು ಅಲ್ಲ, ನಿಮ್ಮ ಸ್ನೇಹಿತರು ಯೋಚನೆ ಮಾಡಿರೋದು ಒಂಥರ ದಿಟ್ಟ ಅನ್ವಯ. ಯಾಕೆಂದ್ರೆ ಬೇರೆಯವರ ನಮ್ ಕಡೆ ಗಮನ ಸೆಳ್ಕೋಬೇಕು ಅಂತಂದ್ರೆ ತುಂಬಾ ವಿಶೇಷವಾಗಿರ್ಬೇಕು. ಇಲ್ಲ ಈಗ ತರ ಸಣ್ಣಪುಟ್ಟ ತಪ್ಪು ಮಾಡಬೇಕು, ಆಗಾರ ಒಂಚೂರು ಗಮನಿಸಿ ತಪ್ಪು ಮಾಡಿರ್ ತಿದ್ದು ಹೇಳ್ತಾರೆ. ಒಂದು ಹಂತಕ್ಕೆ ಬೆಳೆದ್ರೆ ಒಂಚೂರು ಏನಾದ್ರು ಗೌರವಿಸ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂತ ಹೇಳ್ಬೋದು. ನಾನು ಅನ್ಕಂಡೆ ಈಗ ಹೆಂಗಿದ್ರು ಗೆಂಡೆ ಕಿತ್ತಾದ್ಮೇಲೆ ಮೀನಕ ಜಮೀನಲ್ಲಿ ಏನ್ ಹಾಕ್ಬೇಕು ಅಂತ ಯೋಚನೆ ಮಾಡಿದ್ಯಾ ಅಂತ ಕೇಳ್ದೆ. ಅದಕ್ಕೆ ಅವಳು ಅಂತಂದ್ಲು, ನಾನು 15 ದಿನ ಆಗಾಕಾಯ್ತು ಗೆಂಡೆ ಕಿತ್ತು, ಜಮೀನ್ ಕಡೆ ಇನ್ನು ಏನ್ ಮಕ ಹಾಕಿಲ್ಲ, ಈ ಹಬ್ಬಗಳು ಬಂದು ಹಂಗಿಂಗೆ ಅಂತಂದ್ಲ. ಅದಕ್ಕೆ ನಾನೊಂದೆ ನೀರಾವರಿ ಗಿರಾವರಿ ಇದ್ರೆ ಅತ್ಲಾಗ ಏನಾರು ಒಂಚೂರು ತರಕಾರಿ ಅಥವಾ ಕಾಳ್ಗಿಲ್ ಹಾಕೊಳ್ಬ ಅಂತ ತಂದೆ. ಅದಕ್ಕೆ ಅವಳು ಅಂತಂದ್ಲು, ಯೋ ವರ್ಷ ವರ್ಷನು ಇದೇ ಆಯ್ತದೆ, ಹೆಂಗಿರ ಖಾಲಿ ಜಮೀನ್ ಬಿಟ್ಕೊಳ್ಳೋದು, ಮತ್ತೆ ಒಂದ್ 3 ತಿಂಗಳು 6 ತಿಂಗಳು ಬಿಡೋದು, ಮತ್ತೊಮ್ಮೆ ಬೆಳೆ ಬೆಳ್ಕೊಳ್ಳೋದು ಇದೇ ಆಯ್ತದೆ, ಏನಾದ್ರೂ ಮಾಡಬಹುದಾ ಅಂತ ತಂದ್ಲು. ಡಿಫ್ರೆಂಟ್ ಆಗಿ ಮಾಡೋಣ ಅಂತ. ಅವಳು ಯಾವಾಗ್ಲೂ ಹಂಗೆ ಅಲ್ಲ, ಏನ್ ಮಾಡಿದ್ರು ಡಿಫ್ರೆಂಟ್. ಅವಳು ಮೀನಕ್ಕ ಅಂತಂದ್ಮೇಲೆ ಡಿಫ್ರೆಂಟ್. ಡಿಫ್ರೆಂಟ್. ಅದಕ್ಕೆ ನಾನ್ ಯೋಚನೆ ಮಾಡ್ದೆ ಅಣ್ಣ, ಈಗ ಹೆಂಗಿದ್ರು ವರ್ಷ ವರ್ಷ ಗೆಂಡೆ ಬೆಳೆದು ಅದು ಶುಂಠಿ ಬೆಳೆಯೋದು, ಆಮೇಲೆ ಸ್ವಲ್ಪ ಖಾಲಿ ಬಿಟ್ಕೊಳ್ಳೋದು, ಒಂದ್ 3 ತಿಂಗಳು 6 ತಿಂಗಳು ಹಿಂಗ್ ಮಾಡ್ಕೊಳ್ಳೋದಕ್ಕೆ, ಜೊತೆಲೆ ಸ್ವಲ್ಪ ಏನಾರು ಈ ಮರಗಿಡಗಳು ಏನಾರು ಹಾಕಂದು ವಾರ್ಷಿಕವಾಗಿ ಏನಾರು ಆದಾಯ ಮಾಡ್ಕೋಬಹುದಾ ಅಂತ ನಾನು ಯೋಚನೆ ಮಾಡಿದೆ. ಅದಕ್ಕೆ ನೀನೇನಂತೀಯ ಅಂತ ಕೇಳುವ ಅಂತ ಕರ್ಕೊಂಡ್ಬಂದೆ. ಏ ಒಳ್ಳೆ ಐಡಿಯಾ ಬಿಡಪ್ಪ, ಒಳ್ಳೆ ಐಡಿಯಾ ಕೊಟ್ಟಿದ್ಯ ನೀನು. ಈ ತರದ್ದು ಆಲೋಚನೆಗಳು ಬೇಕೀಗ. ಯಾಕೆ ಅಂತ ಅಂದ್ರೆ, ಒಬ್ರು ಭಾರಿ ಅನುಭವಿ ರೈತರೊಬ್ರು ಸಿಕ್ಕಿದ್ರು ನನಗೆ ಈಗ ಒಂದು ಬಹಳ ವರ್ಷದ ಕೆಳಗೆ. ಅವ್ರು ಏನ್ ಹೇಳರು ಅಂತ ಅಂದ್ರೆ, ರೈತರು ಹೆಂಗಿರ್ಬೇಕು ಅಂತ ಅಂದ್ರೆ, ಈ ನಮ್ಮ ಸರ್ಕಾರಗಳು ಇರ್ತಾವಲ್ಲ ಅವು ಹೆಂಗ್ ಯೋಚನೆ ಮಾಡ್ತವೆ, ಅವು ಹೆಂಗ್ ಯೋಜನೆ ಮಾಡ್ತವೆ, ಆತರ ಮಾಡ್ಬೇಕು ಅಂತ ಅಂದ್ರು. ಏನು ಸ್ವಾಮಿ ಹೆಂಗಂತ ಅಂದ್ರೆ ಅಂತ ಕೇಳಿದೆ ನಾನು ವೀರಭದ್ರಪ್ಪ ಅಂತ ಹೇಳ್ಬಿಟ್ಟು. ಅವ್ರು ಹೇಳರು ಹೆಂಗೆ ಅಂತ ಅಂದ್ರೆ, ಈಗ ನಾವು ಕೃಷಿ ಮಾಡ್ಕೊಂಡು ಕೃಷಿನಲ್ಲೇ ನಮ್ಮ ಬದುಕು ಕಟ್ಕೋಬೇಕು, ಅದರಲ್ಲೇ ಬದುಕಬೇಕು, ನಮ್ಮ ಮಕ್ಕಳು ಮರಿ ಎಲ್ಲಾರು ಚೆನ್ನಾಗಿ ಓದಿಸ್ಕೊಂಡು ಮಾಡ್ಕೊಂಡು ಸುಖ ಸಂತೋಷದಿಂದ ಬಾಳ್ಬೇಕು ಅಂತ ಅಂದ್ರೆ ನಮ್ಗೆ ಆದಾಯ ಬರಹಂಗ್ ಮಾಡ್ಕೋಬೇಕು. ಹೆಂಗ್ ಆದಾಯ ಬರಹಂಗ್ ಮಾಡ್ಕೋಬೇಕು ಅಂದ್ರೆ, ದಿವಸ ಬರಹಂಗ್ ಮಾಡ್ಕೋಬೇಕು. ದಿವಸ ಬರ್ಬೇಕು ಆದಾಯ, ಬರೀ ವಾರಕ್ಕೊಂದ್ಸರಿ ತಿಂಗಳಿಗೊಂದ್ಸರಿ ಆಫೀಸರ್ ಎಲ್ಲ ತಿಂಗಳಿಗೊಂದ್ಸರಿ ತಗತ್ತಾರಲ್ಲ ಸಂಬಳ, ಹಂಗಾಗ್ಬಾರ್ದು. ದಿವಸ ಆದಾಯ ಬರ್ಬೇಕು. ದಿವಸ ಆದಾಯ ಅಂತ ದಿವಸ ಏನ್ ಒಳ ನಾಳೆ ಹರ್ಕೊಂಡ್ಬಂದಂಗ್ ಬರ್ಬೇಕು ಅಂತ ಅಲ್ಲ, ಸ್ವಲ್ಪ ಸ್ವಲ್ಪ ಪ್ರತಿ ದಿವಸ ಸಿಗ್ಬೇಕು, ವಾರಕ್ಕೊಂದ್ಸರಿ ಸಿಗ್ಬೇಕು, ತಿಂಗಳಿಗೊಂದ್ಸರಿನು ಸಿಗ್ಬೇಕು, ಹಂಗೆ ವರ್ಷಕ್ಕೆ 5 ವರ್ಷಕ್ಕೆ 10 ವರ್ಷಕ್ಕೆ 15 ವರ್ಷಕ್ಕೆ ಒಂದ್ 25 ವರ್ಷದ ಆಲೋಚನೆ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳೋರು. ಅಂದ್ರೆ ಒಂದು ದಿನದಿಂದ ಆರಂಭ ಆಗಿದ್ದು 25 ವರ್ಷದವರೆಗೂ ಇರ್ಬೇಕು ಅಂತ ಹೇಳ್ಬೇಕು. ಅಷ್ಟು ಯೋಚನೆ ಇದ್ರೆ ನಾವು ಒಳ್ಳೆ ಬದುಕು ಕಟ್ಕೋಬಹುದು. ಇಲ್ಲ ಅಂತ ಅಂದ್ರೆ ಬರೀ ಅಲ್ಲಿ ಸಾಲ ಮಾಡು ಇಲ್ಲಿ ಸಾಲ ಮಾಡು, ಅಲ್ಲಿ ಬಡ್ಡನ್ ಬತ್ತ ನೋಡು ಇವನ್ ಬತ್ತ ನೋಡು, ಇದ್ರಲ್ಲೇ ಹಾಕೊಂಡು ಜೀವನದಲ್ಲಿ ಬರೀ ಇದೇ ಆಗೋಗ್ಬಿಡ್ತದೆ. ಅದಕ್ಕೋಸ್ಕರ ಪ್ರತಿ ದಿವಸ ಬರಬೇಕು ಅಂತ ಹೇಳ್ಬಿಟ್ಟು ಹೇಳೋರು. ಈಗ ನೋಡ್ ಮೀನಕ್ಕ ಒಂದು ಸೂಕ್ಷ್ಮ ಅಲ್ಲಿ ಗಮನಿಸ್ಕ, ಯಾಕೆಂತಂದ್ರೆ ಈಗ ನೀನ್ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಲ್ಲ, ಒಂದು ಎಲೆ ಹಂಗೆ ಇಡ್ಕ ಈಗ ಹಣೆಯಿಂದ. ಹೆಂಗೆ ಅಂತಂದ್ರೆ, ಇವತ್ತಿಂದ ನನಗೆ ದಿನಕ್ಕೆ ಒಂದ್ 50 100 ಅಥವಾ ವಾರಕ್ಕೊಂದ್ಸಲ 300 500 ಈ ತರ ಸಿಗಂಗಿರ್ಬೇಕು, ಈ ತರ ಪ್ಲಾನ್ ಮಾಡ್ಬೇಕು ಅನ್ನೋದಾದ್ರೆ ನೋಡು, ಹಂಗೆ ಒಂದ ತರಕಾರಿಗಳು ಹಾಕಬಹುದು, ಎರಡ ದನಕರ ಕಟ್ಕೋಬಹುದು ಆಯ್ತಾ, ಮೂರ ಈ ಸೊಪ್ಪುಗಳು ಬರ್ತಾವಲ್ಲ ಸೊಪ್ಪುಗಳನ್ನ ಹಾಕಬಹುದು. ಹಿಂಗೆ ನೀನು ಸಣ್ಣ ಸಣ್ಣದಾಗಿ ಜಾಗನ ವೇಸ್ಟ್ ಮಾಡ್ಕೊಳ್ಳೋದ್ರ ಬದಲು ಹೆಂಗಿರು ನಿನಗೆ ಸಾಕಷ್ಟು ನೀರೈತೆ ಆಯ್ತಾ. ಸಲ್ದಿದ್ದಕ್ಕೆ ನೀನು ಬೆಳಗ್ಗೆ ಎದ್ದು ಹೊಂಟೋಳು, ಮಧ್ಯಾಹ್ನ ಊಟಕ್ಕೆ ಬಂದ್ರು ಬಂದೆ ಇಲ್ದಿರ ಇಲ್ಲ ಆಯ್ತಾ, ಅಲ್ಲೇ ಕೆಲಸ ಮಾಡ್ದಾಗ ಕೂತ್ಕೊಳ್ಳೋಳು, ಸ್ವಲ್ಪ ಸೊಪ್ಪು ಗಿಪ್ ಹಾಕ. ಈಗ ಹೆಚ್ಚಿಗೆ ನೀನು ಅವು ಕಾಳ್ತಾನೆ, ಈಗ ನೋಡು ಮೆಂತೆ ಕಾಳ್ತೈತೆ ಮೆಂತೆ ಸೊಪ್ಪು ಬರ್ತದೆ, ಇನ್ನ ಸಾಂಬಾರ್ ಬೀಜ ತಂದ್ರೆ ಸಾಂಬಾರ್ ಬೀಜ ಚೆಲ್ಕಂಡ್ರೆ ಅದು ಬರ್ತದೆ, ನಿಂಗೇನು ಈ ಕೋಳಿ ಗಿಳಿಗಳ ಕಾಟ ಒಬ್ಬನ್ ಕೆರಿತಾವೆ ಇವ್ ಬಂದ್ ಕೂಗ್ತಾವೆ ಅಂತ ನಂಗಿಲ್ಲ ಏನಿಲ್ಲ. ಅಲ್ಲ ಬೇಲಿ ಜೊತೆಗೆ ನಿನ್ ಜಮೀನ್ ಕಡಿಕೆ ಅಂತವೇನು ಬರಕ್ಲಕ್ಕಂತಾಗ, ಹಂಗಾಗಿ ಈ ತರ ನೀನ್ ಯೋಚನೆ ಮಾಡ್ಕೊಂಡು ಸ್ವಲ್ಪ ಬಳ್ಳಿ ತರಕಾರಿಗಳನ್ನ ನೀನು ಆಲೋಚನೆ ಮಾಡಬಹುದು. ಅದಕ್ಕೆ ನಾನು ಕೇಳದೆ ವೀರಭದ್ರಪ್ಪರ, ಈಗ ದಿವಸ ಆದಾಯ ಅಂತಿರಲ್ಲ ಎಲ್ಲಿಂದ ತಗೊಂಡ್ಬರ್ಲಿ ನಾನು ಅಂತ ಅಂದೆ. ಅದಕ್ಕೆ ಅವ್ರೊಂದು ಐಡಿಯಾ ಹೇಳಿದ್ರು, ಇದು ಹೆಂಗೆ ಅಂತ ಅಂದ್ರೆ ಎಲ್ಲದಕ್ಕೂ ಇರ್ತದೆ ಏನೋ ಏನೋ ಒಂದು ಪರಿಹಾರ ಅನ್ನೋದು ಇರ್ತದೆ, ಅದ ಹುಡುಕ್ಬೇಕ್ ನಾವು, ಅದ ಹುಡುಕ್ಬೇಕ್ ನಾವು ಅಂತ ಅಂತ ಅಂದ್ರು. ಅದ್ ಹೆಂಗೆ ಹೇಳಿ ಸ್ವಾಮಿ ನಮ್ಗೆ ಅರ್ಥ ಆಗೋದಿಲ್ಲ ಅಂತ ಅಂದೆ. ಪ್ರತಿ ದಿವಸ ಆದಾಯ ಬೇಕು ಅಂತ ಅಂದ್ರೆ ಆದಾಯ ಮಾಡ್ಕೋಬಹುದು ನೀನು. ಹೆಂಗೆ? ಈಗ ದೊಡ್ಡ ದೊಡ್ಡ ಮನುಷ್ಯರು ಇರ್ತಾರಲ್ಲ, ಅವ್ರು ಪ್ರತಿ ದಿವಸ ಇರ್ಲಿ ಪ್ರತಿ ಕ್ಷಣಕ್ಕೂ ಆದಾಯ ಮಾಡ್ತಾರಂತವ್ರು, ಪ್ರತಿ ಕ್ಷಣಕ್ಕೂ. ಈಗ ಅವ್ರದ್ದು ಎಷ್ಟು ಆದಾಯ ಬರ್ತದೋ ಅದ ಭಾಗಿಸ್ಬಿಡೋದು. ಈಗ ಒಂದ್ ದಿವಸಕ್ಕೆ ಎಷ್ಟು ಗಂಟೆನಪ್ಪ, 24 ಗಂಟೆ. ಈಗ ಅವ್ರು ಎಷ್ಟು ಆದಾಯ ಬರ್ತದೆ ಒಂದ್ ದಿವಸದಲ್ಲಿ, ಅದ 24 ಗಂಟೆ ಭಾಗ ಮಾಡ್ಬಿಟ್ರೆ ಇಷ್ಟಿಷ್ಟಿಷ್ಟಿಷ್ಟು ಅಂತ ಅಂದ್ರು. ಹಂಗೆ ನನ್ಗೆ ಅವೆಲ್ಲ ಬೇಡ, ಅವೆಲ್ಲ ಅರ್ಥ ಆಗ್ಲಿಲ್ಲ ಸ್ವಾಮಿ, ನೀವು ನನಗೆ ಪ್ರತಿ ದಿವಸ ಆದಾಯ ಅಂತ ಅಂದ್ರೆ ಹೇಳಿ ಅಂತ ಅಂದೆ. ಅದಕ್ಕೆ ಅಂತ ಒಂದ್ ಒಳ್ಳೆ ಉತ್ತರ ಕೊಟ್ರು ಅಂತ ಅಂದ್ರೆ, ಶಂಕರಣ್ಣ ನಾವು ರೈತರು ಅಂತ ಅಂದ್ರೆ ಬರೀ ಅದ್ ಬೆಳಿಬೇಕು ಇದ್ ಬೆಳಿಬೇಕು ತರಕಾರಿ ಅದು ಇದು ಅಂತ ಹೇಳಿ ನಾವು ಯೋಚನೆ ಮಾಡ್ತೀವಿ, ರಾಗಿ ಭತ್ತ ಇವನೇ ಯೋಚನೆ ಮಾಡ್ತೀವಿ. ಅದ್ರ ಬದಲಾಗಿ ಈಗ ಹೂವು ಒಂದ್ 50 ಕಕ್ಕಡ ಗಿಡ ಹಾಕ, 54 ಜಾಸ್ತಿ ಬಿಡ, ಕನಕಾಂಬ್ರ ಒಂದ್ 50 ಹಾಕ ಆಯ್ತಾ, ಮಲ್ಲಿಗೆ ಒಂದ್ 20-30 ಹಾಕ, ನಿನ್ ಕೈಲಿ ಎಷ್ಟಾಯ್ತದ, ನಿನ್ ಕೈಲಿ ಎಷ್ಟು ನೀರು ಹೋಯಕಾಯ್ತದ, ಎಷ್ಟು ಎಷ್ಟು ಬಿಡ್ಸಕಾಯ್ತದ, ಎಷ್ಟು ಕಟ್ಟಕಾಯ್ತದ, ಅಷ್ಟು ಹಾಕ. ನೀವೇ ಮನೆ ಹಿತ್ತಲಲ್ಲಿ ಹಾಕೊಂಡ್ರು ಆಯ್ತು, ಮನೆ ಮುಂದ್ಗಡೆ ಹಾಕೊಂಡ್ರು ಆಯ್ತು, ಅದಿಲ್ಲ ಅಂತ ಅಂದ್ರೆ ಹೊಲದಲ್ಲೇ ಒಂದ್ ಸ್ವಲ್ಪ ಜಾಗ ಬಿಟ್ಕೊಂಡು ಮಾಡ್ಕೊಂಡು ಪ್ರತಿ ದಿವಸಲೂ ಆದಾಯ ಬರ್ತದ ನಿಂಗೆ. ದಿವಸ ಸಾಯಂಕಾಲ ಮುಗ್ ಬಿಡ್ಸು, ಬೆಳಗ್ಗೆ ಹೊತ್ತಿಗೆ ಕಟ್ಬಿಡ್ತಾವು, ಕಟ್ಬಿಡು, ಮನೆ ತಗೊಂಡಿನ ಅಂಗಡಿಗೆ ತಗೊಂಡ್ ಹೋಗ್ಬೇಕು, ಮಾರ್ಕೆಟ್ ಹೋಗ್ಬೇಕು ಅಂತ ಏನಿಲ್ಲ, ಬರೀ ಅಕ್ಕ ಪಕ್ಕದ ಮನೆಯವ್ರು ಬಂದ್ ತಗೊಂಡ್ ಹೋಗ್ತಾರೆ, ಪೂಜೆಗೆ ಅಂತ ತಗೊಂಡ್ ಹೋಗ್ತಾರೆ, ಮುಡಿಯಕ್ಕೆ ಅಂತ ತಗೊಂಡ್ ಹೋಗ್ತಾರೆ. ಈ ಮಕ್ಳು ಇರ್ತವೆ ಒಂದೆರಡು ಗುಲಾಬಿ ಗಿಡ ಹಾಕ, ಸ್ಕೂಲ್ಗೆ ಹೋಗ ಹೆಣ್ಮಕ್ಳು ಗುಲಾಬಿ ಯಾರಿಗಿಷ್ಟ ಅಲ್ಲಪ್ಪ, ಬಹಳ ಇಷ್ಟಪಡ್ತವೆ, ಹುಡುಗರಿಗೂ ಇಷ್ಟ ಹುಡುಗಿರಿಗೂ ಇಷ್ಟ ಆಯ್ತಾ. ಹಂಗಾಗಿ ನಿನ್ಗೆ ಈ ತರ ಗಿಡ ಇಂತ ಹೂವಿನ ಗಿಡ ಅವೆ ಅಂತ ಅನ್ಬಿಟ್ರೆ 4 ಜನ ಬಂದೇ ಬರ್ತಾರೆ, ನಿನಗೆ ದಿವಸ ಆದಾಯ ಬರ್ತದೆ. ಎಷ್ಟಾರು ಬರ್ಬೋದು ಈ ಹೂವೇನ್ ಕಮ್ಮಿ ರೇಟ ಶಂಕರಣ್ಣ, ಮಾರ್ಕೆಟ್ಗೆ ಹೋಗಿ ಹೂ ಕೊಳ್ಳಕಾಯ್ತದ ಹೋಲಿ, ಆ ದುಣ್ಮಲ್ಗೇನು ಹಸಿ ರೇಟ, ದುಣ್ಮಲ್ಗೆ ಬಳ್ಳಿ ಹಬ್ಬಿಸ್ಕೊಬಿಟ್ರಂತೂ ಹಾಗೆ ಎಷ್ಟು ಚೆನ್ನಾಗಿತ್ತದೆ ಅದು. ಈ ವರಮಹಾಲಕ್ಷ್ಮಿ ಹಬ್ಬ ಶುರು ಆಗ್ಬಿಟ್ರೆ ಅಲ್ಲಿಂದ ಹಬ್ಬಗಳು ಶುರು ಆಯ್ತು, ಹೆಚ್ಚು ಕಮ್ಮಿ ದೇವಳಿಗೆ ಹೋಗುವೆ, ಬರೀ ಹಬ್ಬ ದಿವಸ ದುಡ್ಡು ನೋಡ್ಬೋದ ನಿಜವಾಗ್ಲು, ಈ ತರ ಮಾಡ್ಕೋಬೇಕು. ಇನ್ನು ಹಾಲು ಕರಿತೀವಲ್ಲಪ್ಪ, ಅವರು ಹೆಂಗು ದನಗಿನ ಕಟ್ಕೊಂಡಿದೀವಿ, ಎಮ್ಮಿಗಳು ಅವೆ ಆಯ್ತಾ, ಅವ್ರು ದಿವಸ ದುಡ್ಡು ಕೊಡಕಲ್ಲ, ಅವರು ಅವ್ರು ವಾರಕ್ಕೊಂದ್ಸರಿ ಕೊಡ್ತಾರೆ ಇಲ್ಲ 15 ದಿವಸ ಒಂದ್ಸರಿ ಕೊಡ್ತಾರೆ, ಹಿಂಗ್ ವಾರಕ್ಕೊಂದ್ಸರಿ ಬರ್ತದೆ. ಈ ತರಕಾರಿ ಪರ್ಕಾರಿ ಅವು ಇವು ಹಾಕೊಳ್ಳೋದು ತಿಂಗಳಿಗೊಂದ್ಸರಿ ಆಯ್ತದೆ. ಅದೇ ತರ ಈ ವಾರ್ಷಿಕವಾಗಿ ಈ ಕೆಲವು ಇರ್ತವೆ, ಈಗ ಮಾವಿನಣ್ಣು ವರ್ಷಕ್ಕೆ ಒಂದೇ ಸರಿ ಬಿಡೋದು, ಅದೇನು ವರ್ಷ ಪೂರ್ತಿ ಬಿಡೋದಿಲ್ಲ, ಹಂಗೆ ವರ್ಷಕ್ಕೊಂದ್ಸರಿ ಆ ತರದ ಒಂದಷ್ಟು ಸಿಗಬೇಕು. ಹಣ್ಣಿನ ಬೆಳೆಗಳನ್ನ ಇಂಥವೆಲ್ಲ ಹಾಕೊಬಿಟ್ರೆ ಹಣ್ಣು, ನಾವು ಈ ಹಣ್ಣು ಹಾಕೊಂಡ್ರೆ ಮನೆಯಲ್ಲೂ ಪ್ರತಿ ದಿವಸ ಮಾರಾಟ ಮಾಡಬಹುದು. ಪಪ್ಪಾಯ ಇರ್ತದಲ್ಲ ಶಂಕರಣ್ಣ, ಎಲ್ಲರೂ ತಿಂತಾರೆ, ಏನ ಆ ಕಾಯಿಲೆ ತಿನ್ನಂಗಿಲ್ಲ, ಈ ಕಾಯಿಲೆ ತಿನ್ನಂಗಿಲ್ಲ, ಎಲ್ಲರೂ ತಿನ್ಬಹುದು, ಎಲ್ಲರೂ ತಿನ್ಬೋದಾ ಆಯ್ತು. ಆಮೇಲೆ ಕಾಯಿಲ್ದಾರೆ ಜಾಸ್ತಿ ತಿನ್ಬಹುದ, ಎಂತದವ ಈಗ ಬಿಪಿ ಶುಗರ್ ಅಂತ ಬಂದವಲ್ಲ, ಅವರೆಲ್ಲ ಇದು ತಿನ್ನಿ ಒಳ್ಳೇದು ಅಂತ ಹೇಳ್ಬಿಟ್ಟು ಹೆಚ್ಚಿನ ಪೋಷಕಾಂಶ ಇರ್ತದಲ್ಲ. ಹೌದು, ಹಂಗಾಗಿ ಈ ನಮ್ಮ ವೈದ್ಯರಾಗ್ಲಿ ಇನ್ನೊಬ್ರಾಗ್ಲಿ ಹಿರಿಯರೆಲ್ಲ ಹೇಳೋದು, ಹೆಚ್ಚಿಗೆ ಪಪ್ಪಾಯ ತಿನ್ನಿ, ಪಪ್ಪಾಯ ಹೆಚ್ಚಿಗೆ ತಿನ್ನಿ ಅಂತ ಹೇಳ್ತಾರೆ. ಹಂಗಾಗಿ ಅದಕ್ಕೆ ಹೆಚ್ಚಿಗೆ ಬೇಡಿಕೆ, ಮತ್ತೆ ಸಾಲದಕ್ಕೆ ಎಲ್ಲಾ ಟೈಮಲ್ಲೂ ಬಿಡ್ತದೆ, ಅದೇ ನಿಂತ ಟೈಮಲ್ಲಿ ಬಿಡ್ಬೇಕು ಅಂತ ಇಲ್ಲ ಏನಿಲ್ಲ. ಅಂದ್ರೆ ನಿನ್ನ ಹೇಳಂಗೆ ಒಂದು ಒಂದು 10-20 ಹಾಕಬಿಟ್ರೆ ನಿಮ್ಗೆ ನಮಗೂ ಆಯ್ತದೆ, ಮಾರಾಟಕ್ಕೂ ಆಯ್ತದೆ, ಎಲ್ಲಾ ರೀತಿನಲ್ಲೂ ಅನುಕೂಲ, ಆರೋಗ್ಯ ಸುಧಾರಣೆ ಆಯ್ತದೆ. ಈಗಂತವೆ ಎಲ್ಲಿ ಬೇಕಲ್ಲಿ ಕಣ್ಣಿಗೆ ಬೇಕಾದ ನರ್ಸರಿಗಳವ, ಇಂಥ ಗಿಡ ಇಲ್ಲ ಅನ್ನಂಗಿಲ್ಲ, ನಿನ್ಗೆ ಯಾವ ಬೇಕೋ ಎಲ್ಲ ಗಿಡನ ಕೊಡ್ತಾರೆ. ಹಂಗೆ ಒಂದ್ 10 ಪಪ್ಪಾಯ ಗಿಡ ತಂದ ಹಾಕೊಳ್ಳೋದು, ಪಪ್ಪಾಯ ಬೆಳೆದವನೇ ಅಣ್ಣಯ್ಯ ಅಂತ ಅಂದ್ರೆ, ಪಪ್ಪಾಯ ಬೆಳೆದವನೇ ಶಂಕರಣ್ಣ ಅಂತ ಅಂದ್ರೆ ಮನೆ ತ ಕುಡಿಕೊಂಬತ್ತಾರೆ. ಎಲ್ಲೋ ಅಲ್ಲಿ ಪೇಟೆಗೆ ಅಲ್ಲಿ ಹಾಸನಕ್ಕೆ ಅಲ್ಲಿ ಹುಡಿಕೊಂಡು ಹೋಗ್ಬಿಟ್ಟು ತಗೊಂಬರಕ್ಕೆ ತರೋದು ಇಲ್ಲ ಅದ, ಯಾಕಂದ್ರೆ ಭಾರ ಜಾಸ್ತಿ ಇರ್ತದಲ್ಲ, ಬರೀ ತರಕಾರಿ ತಗೊಂಡವ್ರು ಸಾಕು, ಇದೇ ಅವನು ಹೊತ್ಕೊಂಡು ಹೋಗ್ತಾರೆ. ಅದೇ ನಮ್ಮನೆ ನಮ್ಮೂರಲ್ಲಿ ನಮ್ಮನೆ ಪಕ್ಕದಲ್ಲಿ ಸಿಗ್ತದೆ ಅಂತ ಅಂದ್ರೆ ತಗೊಳ್ಳೋದಿಲ್ವಾ, ಗ್ಯಾರಂಟಿ. ಹಂಗಾಗಿ ಇಂಥವೆಲ್ಲ ಹಾಕೋಬಿಟ್ರೆ ಬರ್ತದ ಆದಾಯ. ವರ್ಷದವರೆಗೂ ಬಂದ್ವಲ್ಲ, ಈ ವರ್ಷದವರೆಗೂ ಬಂದ್ರೆ ಅದೇನು 25 ವರ್ಷಕ್ಕೂವರೆಗೂ ಹೇಳಿದ್ರಲ್ಲ ಹೇಳಿ ಬುದ್ಧಿ ಅಂತ ಅಂತ ಅಂದೆ. ಆಮೇಲೆ ಹೇಳಿದ್ರು ಅವರು ಅದ್ ಹೆಂಗೆ ಅಂತ ಅಂದ್ರೆ, ಈ ಸ್ವಲ್ಪ ಮರಗಿಡಗಳು ಹಾಕಬೇಕು ಅಂತ, ಕೃಷಿ ಅರಣ್ಯ ಅಂತ ಅಂತ ಅಂತಾರಲ್ಲ, ಅದ ಹಾಕಬೇಕು. ಈಗ ನಮ್ ದೇಶದಲ್ಲಿ ಪರಿಸ್ಥಿತಿ ಏನಾಗ್ಬಿಟ್ಟೈತೆ ಅಂತ ಅಂದ್ರೆ ಅಣ್ಣಯ್ಯ, ಈಗ ಕಾಡೆಲ್ಲ ಬಾರಿ ಕಡಿಮೆ ಆಗ್ಬಿಟ್ಟೈತೆ, ಜನಸಂಖ್ಯೆ ಜಾಸ್ತಿ ಆಯ್ತೈತೆ. ಈ ಜನಸಂಖ್ಯೆ ಜಾಸ್ತಿ ಆಯ್ತಾ ಇರೋದ್ರಿಂದವ ಈಗ ಜನ ಜಾಸ್ತಿ ಆದಂಗೆ ಅವ್ರಿಗೆ ಅಗತ್ಯಗಳು ಜಾಸ್ತಿ ಆಯ್ತವಲ್ಲಪ್ಪ, ಏನ್ ಹೊಸಿ ಮನೆ ಕಟ್ತಾವ್ರ ಹಾಸನದಲ್ಲಿ, ಒಂದ್ 20 ವರ್ಷದಿಂದ ಹಾಸನ ಹೆಂಗಿತ್ತು, ಈಗ ಹೆಂಗೈತೆ. ಈಗ ನೀನ್ ಹಾಸನಕ್ಕೆ ಹೋದೆ, ಈಗ ನಮ್ಮೂರಲ್ಲ ಏನು ಮೊದ್ಲು ಹೆಂಗಿದ್ವಪ್ಪ, ಹೆಂಗಿದ್ದ, ಎಷ್ಟ್ ಮನೆಗಳಿದ್ದೋ, ಈಗ ನೋಡಿ ಎಷ್ಟ್ ಮನೆಗಳಾದ, ಮೊದ್ಲು ಹಸುಳುಗಳು ಇಲ್ಲ ಹಿತ್ಲು ಇಲ್ಲ, ಎಲ್ಲಾ ಜಾಗದಲ್ಲಿ ಮನೆ ಮಾಡ್ಕೊಳಕ್ ಶುರು ಮಾಡ್ಬಿಟ್ಟು ಮಾಡ್ಕೊಂಡ್ರು. ಹಂಗಾಗಿ ನೀನ್ ಹೇಳದ ಒಂಥರ, ಈಗ ಬಡಾವಣೆ ಲೇಔಟ್ ಅಂತ ಅಂದ್ರೆ ನಾವ್ ಬರೀ ಬೆಂಗಳೂರು ಮೈಸೂರಲ್ಲಿ ಅಲ್ಲಿ ಮಾಡೋರಂತೆ ಇಲ್ಲಿ ಯಾವ್ದು ಮಾಡೋರಂತೆ ಅಂತ ಕೇಳ್ತಾ ಇದ್ದ. ಈಗ ಒಂದ್ 20 ವರ್ಷದಿಂದ ಹಾಸನಕ್ಕೆ ಬಂದ್ಬಿಟ್ಟು, ಈಗ ನಮ್ಮೂರಲ್ಲೇ ಮಾಡ್ತಾರೆ ಲೇಔಟ್, ಹಳ್ಳಿ ಲೇಔಟ್ ಮಾಡೋದು, ಇಷ್ಟ ರೇಟ್ ಅಂತ ಅಂತ ಫಿಕ್ಸ್ ಮಾಡೋದು, ಮಾರಾಟ ಮಾಡೋದು. ಈಗ ಅವಕ್ಕೆಲ್ಲ ಮನೆ ಕಟ್ಟಕ್ಕೆ ಬೇಕಲ್ಲಪ್ಪ, ಮರ ಮುಟ್ಟು ಎಲ್ಲ ಬೇಕು, ಎಲ್ಲವಕ್ಕೂ ಬೇಕದು. ನಾವು ಕೆಲಸ ಶುರು ಮಾಡಿದಾಗ್ಲಿಂದ ಹಿಡಿದು ಬರೀ ನೀಲ ಕಿಟಕಿ ಇವೆಲ್ಲ ಪ್ರತಿಯೊಂದಕ್ಕೂ ಬೇಕು, ಪ್ರತಿಯೊಂದಕ್ಕೂ ಬೇಕಾಯ್ತದೆ. ಎಲ್ಲಿಂದ ತರಬೇಕು, ಅಲ್ಲಿ ಬೇಕಾಗಿರ ಇಟ್ಟಿಗೆ, ಜಲ್ಲಿಕಲ್ಲು, ಮರಳು, ಸೈಜ್ಗಲ್ಲು, ಎಲ್ಲಿ ತರಬೇಕು ಹೇಳು. ಹಂಗೆ ನಮ್ಮ ಪರಿಸರದಲ್ಲಿ ಇರೋಂತದ್ದೆಲ್ಲನೂ ಬಗದು ಈ ಮರಗಳನ್ನು ಕಡಿದು ಇವತ್ತು ಪರಿಸರ ಬಾರಿ ಕೆಟ್ಟೋಗ್ಬಿಟ್ಟೈತೆ. ಈಗ ಮಾಡಿರತ್ತ ನಾವೇ ಅಲ್ವಾ, ಈಗ ಅದನ್ನ ನಾವೇ ಸಣ್ಣದಾಗಿ ಸ್ವಲ್ಪ ಸ್ವಲ್ಪ ಶುರು ಮಾಡ್ಬೇಕಾಗೈತೆ. ಈಗ ಹೌದು, ಈ ತರ ಸ್ವಲ್ಪ ಚೈತನ್ಯ ತುಂಬಿ ಪರಿಸರ ಉಳಿಸೋ ಕಡೆಗೆ ನಾವು ಈಗ ಮನ್ಸು ಮಾಡಿದ್ರೆ ನಮ್ಮ ಮಕ್ಳು ಮರಿಗಾರು ಗೊತ್ತಾಯ್ತದೆ. ನಿಜ ಸಂಕರ್ಣ, ಈಗ ಮರ ನೆಟ್ರೆ ಮಗ ಮನೆ ಕಟ್ಸೋತ್ತಿಗೆ ನಮ್ಮನೆ ಮರನೆ ಬಾಗ್ಲಿ ನಿಲ್ಸಬಹುದು, ಕಿಟಕಿ ಮಾಡಿಸಬಹುದು, ಏನ್ ಖುಷಿ ಆಯ್ತದ. ಕಿಟಕಿ ಬಾಗ್ಲು ಅಲ್ಲದೆ ಫರ್ನಿಚರ್ ಅವು ಮಾಡ್ಕೋಬಹುದಲ್ಲ, ಮಂಚ ಟೇಬಲ್ ಕುರ್ಚಿ ಮಾಡ್ಕೋಬಹುದಲ್ಲ. ಅದು ನಾವೇ ಬೆಳೆದವು ಅಂತ ಇನ್ನೂ ಸಂತೋಷ. ಎಲ್ಲ ಅಕ್ಕಿ ಕೊಂಡ್ಕೊಂಬಂದು ತಿಂತೀವಲ್ಲ, ಅದಕ್ಕಿಂತ ನಮ್ಮ ಸುಮಾರು ಜನಕ್ಕೆ ಅದು ಇಷ್ಟ ಆಗೋದಿಲ್ಲ. ಅದು ಚೆನ್ನಾಗಿರ್ತದ ಬಿಡ್ತದ ಎರಡನೇದು ಏನಾದ್ರೂ ಕೊಂಡವು ಅಂತ. ಅದೇ ಅವ್ರ ಮನೇಲಿ ಬೆಳೆದವು ಆಗ್ಬಿಟ್ರೆ ನಾನ್ ಬೆಳೆದವು ಏನ್ ಚೆನ್ನಾಗಿತ್ತು ನೋಡಿ ಸ್ವಾಮಿ. ಈಗ ಅವ್ರು ನಾವ್ ಹೋದಾಗ ಒಂದ್ ತುತ್ತು ಅನ್ನ ಕೊಡ್ತಾರಲ್ಲ, ಅವ್ರು ಹೇಳೇ ಹೇಳ್ತಾರೆ ಪ್ರೀತಿಯಿಂದ ಹೇಳ್ತಾರದ, ನಾವ್ ಬೆಳೆದವು ಇವು ನಮ್ಮನೆದಿದ್ದು ನಮ್ಮನೆ ಭತ್ತ ನಮ್ಮನೆ ಅಕ್ಕಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ತರದ್ ಒಂದ್ ಹೆಮ್ಮೆ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಹಂಗೆ ಅಂತ ಅನ್ಕೊಂಡು ಈ ಪರಿಸರದ ಬಗ್ಗೆ ಮಾತಾಡ್ತಿದ್ನಲ್ಲ ನಾನು. ಈ ನಮ್ ದೇಶದಲ್ಲಿ ಈ ಕಾನೂನೇ ಮಾಡ್ಕೊಬಿಟ್ಟವ್ರೆ. ನಮ್ಮ ದೇಶದಲ್ಲಿ ಎಷ್ಟು ಭೂ ಪ್ರದೇಶ ಇದೆಯೋ ಅಂತ ಅಂದ್ರೆ ಭೂಮಿ ವಿಸ್ತೀರ್ಣ, ಅದರಲ್ಲಿ ಶೇಕಡ 33% ನಮ್ಗೆ ಅರಣ್ಯ ಇರಬೇಕು, ಗಿಡ ಮರಗಳಿರ್ಬೇಕು, ಅದನ್ನ ಬೇರೆ ಯಾವ್ದಕ್ಕೂ ಬಳಕೆ ಮಾಡಂಗಿಲ್ಲ. 33% ನಾನು ಮನೆ ಕಟ್ತೀನಿ, ಇನ್ನೇನೋ ಮಾಡ್ತೀನಿ, ಬಿತ್ತೀನಿ ಬೆಳೆತೀನಿ, ಅವೇನೂ ಇಲ್ಲ. ಅದು ಪರಿಸರ ರಕ್ಷಣೆಗಾಗಿ, ಪರಿಸರ ಚೆನ್ನಾಗಿರ್ಬೇಕು ಅಂತೇಳಿ 33% ಇರಬೇಕು ಅಂತ ಹೇಳ್ಬಿಟ್ಟು ಕಾನೂನು ಮಾಡ್ಕೊಂಡವ್ರೆ. ಗಿಡ ಮರಗಳೇ ಇರಬೇಕು, ಗಿಡ ಮರಗಳೇ ಇರಬೇಕು ಅಂತ 33% ಐತಾ ಅದು ಅಂತ ಯೋಚನೆ ಮಾಡಿದ್ರೆ ಇಲ್ಲ, ಅದು 33% ಇಲ್ಲ. ಸರ್ಕಾರದ ಅಂಕಿಅಂಶ ಪ್ರಕಾರ ಶೇಕಡ 20-25% ಐತೆ ಅಂತ ಸರ್ಕಾರದ ಅಂಕಿಅಂಶ ಹೇಳ್ತವೆ. ಇನ್ನು ಕೆಲವರು ಇಲ್ಲ ಅದು ಸರಿ ಇಲ್ಲ, ಇನ್ನು ಕಡಿಮೆ ಇರೋದು ಅಷ್ಟಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಷ್ಟ ಆಗ್ಬೇಕು ಅಂತ ಅಂದ್ರೆ ಈಗ ಏನಾರ ಮಾಡ್ಬೇಕಲ್ಲಪ್ಪ. ಹೌದು, ಮಾಡ್ಲೇಬೇಕು. ಉತ್ತರ ಹೊಳೆ ಎಲ್ಲ ನಾನು ಕಾರ್ಡ್ ಮಾಡ್ತೀನಿ ಅಂತ ಮಾಡಕಾಯ್ತದ? ಇಲ್ಲ ಇಲ್ಲ ಇಲ್ಲ, ಆಗೋದಿಲ್ಲ. ಆಯ್ತಾ, ತಿನ್ನೋ ಕೆಲವರು ಬೆಳ್ಕೊಳ್ಳೇಬೇಕಲ್ಲ. ಬದುನಲ್ಲಿ ಅಣ್ಣಯ್ಯ ಹೇಳ್ದಂಗೆ ಅಷ್ಟು ಮರ ಗಿಡಗಳ ಅದು ನೋಡು. ಈಗ ನಮ್ಮ ಪರಿಸರ ಚೆನ್ನಾಗಬೇಕು, ಅರಣ್ಯ ಪ್ರದೇಶ ಜಾಸ್ತಿ ಆಗ್ಬೇಕು ಅಂತ ಅಂದ್ರೆ ರೈತರ ಕೈಯಲ್ಲೇ ಮಾತ್ರ ಸಾಧ್ಯ. ಅದು ಯಾರ ಕೈಲೂ ಸಾಧ್ಯ. ಯಾಕೆ ಅಂತ ಅಂದ್ರೆ ಈಗ ಕಾಡು ಕಾಡ್ನಂಗೈತೆ. ಆಯ್ತಾ, ಈಗ ಏನ್ ಉತ್ಕೊಂಡಿದೀವಿ ಬೆಳ್ಕೊಂಡಿದೀವಿ ಅಲ್ಲಿ ಒಂದಷ್ಟು ನಾವು ನೆಟ್ಕೋಬಹುದು. ಈ ತರ ನೆಟ್ಕೊಂಡ್ರೆ ಅದಕ್ಕೆ ಅದೇನು ಕೇಳಕ್ಕಲ್ಲ ಶಂಕರಣ್ಣ. ಏನಂದ್ರೆ ನನಗೆ ನೀರ್ ಬಿಡು, ಆಯ್ತಾ, ಗೊಬ್ಬರ ಹಾಕು, ಗೊಬ್ಬರ ಹಾಕು, ಏನು ಇಲ್ಲ ಇಲ್ಲ, ರೋಗ ಬಂದೈತೆ ಔಷಧಿ ಹೊಡಿ, ಏನೇನು ಇಲ್ಲ. ನಾವು ದುಡ್ಡು ಕೊಡೋದು ಯಾವ್ದಕ್ಕೆ ಅಂತ ಅಂದ್ರೆ ಗಿಡಕ್ ಮಾತ್ರ ಕೊಡ್ತೀವಿ. ಸಸಿ ತರಬೇಕಾದ್ರೆ ಅದು ಎಷ್ಟು ಕೊಡ್ತೀವಿ, ಏನ್ ಬಾರಿ ಕಡಿಮೆ ಇರ್ತದೆ ಮರಗಳು ಅಂತ ಅಂದ್ರೆ ಬೇರೆ ಬೇರೆ ತರದ್ ಬೇರೆ ಬೇರೆ ತರದ್ದು ಒಂದು ಜಾಸ್ತಿ ಅಂತ ಅಂದ್ರೆ 10 rupees ನೋಡಕ್ ಅಷ್ಟೇ, ಅದಕ್ಕಿಂತ ಏನ್ ಜಾಸ್ತಿ ಇರೋದಿಲ್ಲ. ಅದು ತಂದು ಹಾಕ್ಬಿಟ್ರೆ ಇನ್ನೇನ್ ನಿನ್ ಹರ ಅನ್ನಂಗಿಲ್ಲ, ಶಿವ ಅನ್ನಂಗಿಲ್ಲ. 10 rupees ಆಡ್ಗದ್ ಬೆಳಿತದೆ, ಮಳೆ ಬಂದಾಗ ಚಿಗಿರ್ತದೆ, ಬಿಸಿಲು ಬಂದಾಗ ಒಣಗ್ತದೆ, ಹಿಂಗೆ ಚಿಗರಿ ಒಣಗಿ ಚಿಗರಿ ಒಣಗಿ ಒಳ್ಳೆ ಗಟ್ಟಿಯಾಗ್ಬಿಡ್ತವೆ, ಗಟ್ಟಿಯಾಗ್ಬಿಡ್ತವೆ. ಒಂದ್ 15-20 years ಒಳ್ಳೆ ಮರ ಆಗ್ಬಿಡ್ತದೆ. ಆಯ್ತಾ, ಇನ್ ಏನೂ ಬಂಡವಾಳ ಹಾಕ್ತಲ್ಲಯ್ಯ, ನಿನ್ಗೆ 1,000 rupees ದುಡ್ಡು ಕೊಡ್ತದ ಅದು. ಹೌದು, ಯಾಕೆ ಅದ್ ಮಾಡ್ಕೋಬಾರ್ದು ಅಲ್ಲ. ಅದು ಈ ನಿಟ್ಟಿನಲ್ಲಿ ನಾವ್ ಯೋಚನೆ ಮಾಡ್ಬೇಕು ಮೊದ್ಲು. ಯಾಕೆಂತಂದ್ರೆ ಈಗ ನಾನು ಬದೈತೆ, ಆ ಕಡೆ ಅದು ಒಂದಷ್ಟು ಜಮೀನ್ ಹಂಗೆ ಬಿಟ್ಬಿಟ್ಟಿದೀನಿ ಅಂತೇಳಿ ಹಿಂಗ್ ಮಾಡ್ಕೊಳ್ಳೋದ್ರ ಬದಲು ಮತ್ತೆ ನಾವು ಗಿಡ ಹಾಕ್ಬೇಕಾದ್ರೆ ಯೋಚನೆ ಮಾಡ್ಬೇಕು. ಸ್ವಲ್ಪ ಆದಾಯ ಬರೋದ್ರ ಕಡೆನೂ ಗಮನ ಹರಿಸಬೇಕು. ಯಾವ್ದೋ ಒಂದ್ ಗಿಡ ಹಾಕೊಂಡ್ವಿ ಅಂತ ಆಮೇಲೆ ಗಿಡ ಮರಗಳು ಹಾಕಬೇಕು ಅಂತ ಅಂದ್ರೆ ಶಂಕರಣ್ಣ ಮಿನಕ್ಕ ಸುಮ್ನೆ ಎಂತೆಂತದ ತಂದು ಹಾಕೋದಲ್ಲ. ಈಗ ಯಾವ ಉಪಯೋಗಕ್ಕೆ ಬರ್ತದೆ, ನಾನು ಯಾವ ಉದ್ದೇಶಕ್ಕೆ ನಡ್ತಾ ಇದ್ದೀನಿ ಅನ್ನೋದ ಒಂಚೂರು ಯೋಚನೆ ಮಾಡ್ಕೋಬೇಕು. ಈಗ ಏನೇ ಮುಂದುವರೆದು ಏನೇ ಬಂದ್ರು ಈ ಕರೆಂಟ್ ನಲ್ಲಿ ಅಡುಗೆ ಮಾಡ್ತಾರೆ, ಗ್ಯಾಸ್ ನಲ್ಲಿ ಅಡುಗೆ ಮಾಡ್ತಾರೆ, ಇವೇನೇ ಇದ್ರು ಇವತ್ತು ನಮ್ಮ ಹಳ್ಳಿ ಜನ ಆಗ್ಬೋದು, ಪಟ್ಟಣದಲ್ಲಿರೋ ಜನ ಆಗ್ಬೋದು, ನೀರ್ ಕಾಯಿಸಲ್ ಮಾತ್ರ ಇದ್ರಲ್ಲೇ ಸೌದಲ್ಲಿ ಆಮೇಲೆ ಒಳ್ಳೆ ಬರ್ತದೆ, ಒಳ್ಳೆ ಕಾವಿರ್ತದೆ. ಬೆಳಗ್ಗೆ ಊರಿ ಹಾಕ್ಬಿಟ್ರೆ ಸಂಜೆ ಬರೀ ನೀರ್ ಹಾಕತ್ತ ಇದ್ರೆ ಸಾಕು. ಆಮೇಲೆ ಆ ಹಿಂಡೆ ಕಾಯಿಸಿರೋದ್ ನೀರ್ ಇರ್ತದಲ್ಲ, ಆ ಬಿಸಿ ಆ ಶಾಖ ವೀಕತ್ ಆದ್ರೆ ಎಷ್ಟು ಆನಂದ ಆಯ್ತದೆ, ಎಷ್ಟು ಸಂತೋಷ ಆಯ್ತದೆ. ಒಂದ್ ದಪ್ಪದೊಂದ್ ಕೊಳ್ಳಿ ಇಟ್ಬಿಟ್ರೆ ಸಂಜೆವರೆಗೂ ಸದ್ಯಕ್ಕೆ ಕೆಂಡ ಬೀಳ್ತದಲ್ಲ, ಆ ಕೆಂಡದಲ್ಲೇ ನೀರ್ ಹಂಗೆ ಹೆಂಗ್ ಕಾಯ್ದಿರ್ತವೆ ಅಂತಂದ್ರೆ ನೆನ್ಸ್ಕೊಂಡ್ರೆ ನೀರ್ ಹಾಕ್ಸ್ಕೊ ಬಂದ್ ಮನೆ ಕಬ್ಬಿಟ್ರೆ ಸುಖನೇ ಇದ್ರೆ. ಈಗ ನಮ್ ಭಾಗದಲ್ಲಂತೂ ಯಾವಾಗ್ಲೂ ಸ್ವಲ್ಪ ಈ ಜೂನ್ ಇಂದ ಸ್ವಲ್ಪ ತಣ್ಣನೆ ವಾತಾವರಣ ಇರ್ತದೆ, ಮಳೆ ಬರ್ತದ ಇಲ್ಲ ಅಂತ ಮೋಡಾರು ಕಟ್ಕೊಂಡಿರ್ತದೆ, ತಣ್ಣೀರ್ ಮುಟ್ಟಕ್ ಹಾಕಲ್ಲ ನೋಡು, ಕೊರದ್ ಹೋಯ್ತಿರ್ತಕ್ಕಂಥ ಕೊರದು ಹೋಯ್ತಾ ಇರ್ತದೆ. ಆ ಕಾರಣಕ್ಕೆ ಒಂದ್ ಕಾಲ್ ತೊಳೆಕಾಗ್ಲಿ, ಮುಖ ತೊಳ್ಕೊಳಕಾಗ್ಲಿ, ಸ್ನಾನ ಮಾಡೋದಕ್ಕೆ ಪ್ರತಿಯೊಂದ್ಕು ಬಿಸಿನೀರು ಬಳಕೆ ಮಾಡಬಹುದ. ಹಂಗೆ ಈ ನೀರ್ ಒಳಗೆ ಮಾತ್ರ 50 ನಮ್ಮ ಜನಗಳು ಈ ಸೌದಲೆ ಮಾಡ್ತಾ ಇರೋದು. ಹಂಗಾಗಿ ಅಂತ ಒಂದಷ್ಟು ಹಾಕಬೇಕು. ಈ ಸರ್ವೆ ಗಿಡ, ಈ ಹಳದಿ ಜಾಲಿ, ಸೀಮೆ ತಂಗಡಿ ಅಂತ ಬರ್ತಲ್ಲಪ್ಪ ಅದು, ಈ ಹೊಂಗೆ, ದಿಂಡ್ಗ, ಇಂಥವ್ ಹಾಕಬಿಟ್ರೆ ನಮ್ಗೊಂದಷ್ಟು ಸೌದೆ ಪೌದೆ ಆಯ್ತವೆ. ಆಮೇಲೆ ಈಗ ಮರಗಳಲ್ಲೂ ಮೇವಿನ ಮರ ಅಂತ ಬಂದ್ಬಿಟ್ಟವೆ. ಈಗ ದನಕರಿಗಳಿಗೆ ಮೊದಲು ನಂಗೆ ಹುಲ್ಲ ಹಾಕ್ಬೇಕು ಅಂತ ಏನಿಲ್ಲ, ಸೊಪ್ಪನ್ನು ತಿಂತವೆ. ಅಂತ ಮರಗಳು ಯಾವ ಅಂತ ನೋಡ್ಕೊಂಡು ಈ ಸುಬಾಬುಲ್ಲು, ಆಲ, ಅರಳಿ, ಜಾಲಿ, ನೇರಳೆ ಎಲ್ಲ ಸೊಪ್ಪು ಬಾರಿ ಚೆನ್ನಾಗಿ ತಿಂತವೆ. ಈ ಹಿಪ್ಪೆ, ಹೆಬ್ಬೇವು, ಹೆಬ್ಬೇವಂತವೆ ಈ ಇವು ಕುರಿ ಮೇಕೆ ಅಲ್ವಾ, ಬಾರಿ ಇಷ್ಟಪಟ್ಟು ಬಾರಿ ಸೊಗಸಾಗಿ ತಿಂತವೆ. ಇಂತ ಗಿಡಗಳು ಹಾಕೊಂಡ್ರೆ ಒಂದಷ್ಟು ಮೇವು ಆಯ್ತದ ನಮ್ಗೆ. ಯಾಕೆ ಅಂತಂದ್ರೆ ಹುಲ್ಲೆಲ್ ಕೊಳಕಾಯ್ತು ಶಂಕರಣ್ಣ, ಈಗ ಇಲ್ಲಿ ಬೆಳೆಯವ್ರ ಇಲ್ಲ, ಇನ್ ಕೊಳ್ಳದಲ್ಲಿ ಬಂತು. ಹಾಗಾಗಿ ಈ ತರದ ಪರಿಸ್ಥಿತಿ ಆಗಿ ಅವೊಂದಷ್ಟು ಹಾಕಬಹುದು. ಆಮೇಲೆ ಈಗ ನಾವು ಮಾತಾಡ್ತಲೇ ಇರ್ತೀವಪ್ಪ, ಬಟ್ ಯಾರು ಕೂಡ ಮಾಡೋದಷ್ಟಾಗಿ ಕಾಣೋದಿಲ್ಲ. ಈಗ ಹಸರಲ್ಲೇ ಗೊಬ್ಬರ ಮಾಡ್ಕೋಬೇಕು, ಹಸರಲ್ಲೇ ಗೊಬ್ಬರ ಮಾಡ್ಕೋಬೇಕು ಅಂತ ಮಾತಾಡ್ತಾರೆ. ಯಾಕೆ ಮಾಡಕ್ಕೆ ಆಯ್ತಾ ಇಲ್ಲ, ಯಾಕೆ ಮಾಡಕ್ ಆಯ್ತಾ ಇಲ್ಲ ಅಂತ ಅಂದ್ರೆ ಗೊಬ್ಬರ ಯಾವ್ದು, ಯಾವ್ದ್ರಲ್ಲಿ ಯಾವ್ದು ಎಲೆ ತಂದಾಕಿ ಇದು ಗೊತ್ತೇ ಆಗೋದಿಲ್ವಾ. ಅದು ಯಾವ್ದು ಕೊಡ್ತದೆ ಅಂತ ಅಂತ ಅನ್ಕೊಂಡು ಅದ್ ನೋಡ್ಕೋಬೇಕು. ಗ್ಲಿರ್ಸಿಡಿಯಾ, ಹೊಂಗೆ, ಸೀಮೆ ತಂಗಡಿ, ಮಳೆ ಮರ, ಕೊಂಡಮಾವು, ಬೇವು, ಈ ಹಳದಿ ಜಾಲಿ, ಲಕ್ಕಿ ಸೊಪ್ಪು, ಇಂಥವ್ ಹಾಕೋಬಿಟ್ರೆ ಹೇರಳವಾಗಿ ಸೊಪ್ಪು ಸಿಗ್ತದೆ. ಹೌದು, ಒಳ್ಳೆ ಗೊಬ್ಬರ ಆಯ್ತದೆ, ಗೊಬ್ಬರ ಆಯ್ತದೆ. ನೀನು ತೆಂಗಿನ ಗಿಡದ ಬಡಿಗೂ ತಗೊಂಡೋಗಿ ಕಡ್ದು ಹಾಕ್ಬೋದು. ಹೌದು, ಭತ್ತ ಬೆಳಿತೀಯಲ್ಲ ಗದ್ದೆ ಎಲ್ಲ ಕರ್ಗಾಕ್ಬಿಟ್ರೆ ಎಷ್ಟು ಎಂತ ತಂದು ಹಾಕಿದ್ರು ಕರ್ಗೋಯ್ತದೆ ಅಲ್ವಾ. ಈ ಹಣ್ಣು ಹಂಪಲ ಅದೇನೋ ಕೇಳ್ತಾ ಇದ್ಲ ಆಗ್ಲೇ ಮೀನಕ್ಕ, ಇದು ತಂದು ಇದ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಈಗ ಅದ್ರಲ್ಲಿ ಎರಡ್ ತರ ಐತೆ ಮೀನಕ್ಕ. ಒಂದು ಈ ಚಕ್ಕೆ ಗಿಡ ಇರ್ತದಲ್ವಾ, ಚಕ್ಕೆ ದಾಲ್ಚಿನ್ನಿ ಬಳಸ್ತೀವಲ್ಲ ನಾವು, ಅದ್ರಲ್ಲೇ ನಿನಗೆ ಪಲಾವ್ ಎಲೆ ಅಂತ ತಂದ್ಕೊಡೋದು. ಯಾಕೆ ಅಂತ ಅಂದ್ರೆ ಈ ಮರಗಳು ಹೆಂಗೆ ಅಂತ ಅಂದ್ರೆ, ಈಗ ಬೇವಿನ ಮರ, ನಿನ್ ಬೇವಿನ ಕಾಯಿ ತಿನ್ನೋ ಕೈ, ತೊಕ್ಟೆ ತಿನ್ನೋ ಕೈ ಆಯ್ತದೆ, ಎಲೆ ತಿನ್ನೋ ಕಹಿ ಆಯ್ತದೆ, ಬೇವಿನ ಹಣ್ಣು ತಿನ್ನು ಸಿಹಿ ಆಯ್ತದೆ, ಅದು ಅದು ಸಿಹಿ ಆಗುದಿಲ್ಲ. ಹಂಗೆ ಚಕ್ಕೆನಲ್ಲೂ ಈ ಚಕ್ಕೆನಲ್ಲಿ ಯಾವ ತರದ ಲಕ್ಷಣ ಗುಣ ಇರ್ತದೋ, ಆ ಒಂದ್ ಸ್ಮೆಲ್ಲು, ಆ ಒಂದ್ ಟೇಸ್ಟ್, ಅದು ಎಲೆಲು ಇರ್ತದೆ. ಆ ಎಲೆ ಕಿತ್ಬಿಟ್ಟು ಒಣಗಿಸ್ಬಿಟ್ಟು ನಿನ್ ತಂದ್ಬಿಟ್ಟು ಮಾರಾಟ ಮಾಡುದು. ಹಂಗೆ ಇನ್ನೊಂದು ಸರ್ವ ಸಾಂಬಾರ ಅಂತ ಒಂದಿದೆ, ಆಯ್ತಾ. ಅದು ಹೆಂಗೆ ಅಂತ ಅಂದ್ರೆ, ನಿನ್ಗೆ ಯಾವ್ದಾರ ಒಂದು ಸಾಂಬಾರ ಪದಾರ್ಥ ಇಲ್ಲ ಅಂತ ಅಂದ್ರೆ ಆ ಎಲೆ ಹಾಕಿದ್ರೆ ಅದು ಮೇಕಪ್ ಮಾಡ್ತದೆ. ಹಂಗಾಗಿ ಸರ್ವ ಸಾಂಬಾರ ಅಂತವೆಲ್ಲ ಒಂದಷ್ಟು ತಂದು ಹಾಕೊಂಡು ಬದಿಲ್ ಹಾಕಬಿಡೋದು. ಅವಕ್ಕೇನ್ ನಾನು ಆಗ್ಲೇ ಹೇಳ್ದಂಗೆ, ನೀರ್ನು ಕೊಡಂಗಿಲ್ಲ, ನೀರಿನ ಕೊಡಂಗಿಲ್ಲ, ಅವ್ರ ಪಾಡ್ಗೋ ಬೆಳಿತವೆ, ಬೇಕಾದಾಗ ಬಳಕೆಯನ್ನ ಮಾಡ್ಕೋಬಹುದು. ಹಿಂಗೆ ಬೇರೆ ಬೇರೆ ತರದ ಯೋಚನೆ ಮಾಡ್ಕೊಂಡು ಒಂದಷ್ಟು ಎಣ್ಣೆ ಗಿಣ್ಣೆ ಕೂಡ ಅಂತವು. ಎಣ್ಣೆ ಅಂತ ಅದೇ ಈಗ ಹೊಂಗೆ, ಈ ಜಟ್ರೋಪ, ಬೇವು, ಆ ತರದವು ಜೈವಿಕ ಇಂಧನ, ಜೈವಿಕ ಇಂಧನ, ಒಂದಷ್ಟು ಔಷಧಿ ಕೂಡ ಅಂತ ಮರಗಳು, ಈ ಮರ ಮುಟ್ಕಾಗ ಅಂತವು. ಈ ಬಹಳ ಮುಖ್ಯವಾಗಿ ಈಗ ನಾವೆಲ್ಲ ಏನು ಮೊದ್ಲಿಂದಲೂ ವ್ಯವಸಾಯ ಎಲ್ಲಪ್ಪ ಮಾಡೋದು, ಅದಕ್ಕೆ ಏನ್ ಬೇಕು ಅಂತವು. ಈ ಬಿದಿರ ಹಾಕೋಬಿಟ್ರೆ ನಿನ್ಗೆ ಯಾವ ತರ ಆಯ್ತದದು, ಆರ್ಗೋಟ್ನು ಮಾಡ್ಕೋಬಹುದು, ಏನ್ ಬೇಕೋ ಎಲ್ಲಾ ರೀತಿ ಉಪಯೋಗ ಮಾಡ್ಕೋಬಹುದು. ಈ ಹೊಂಗೆ, ಕತ್ತಾಳೆ, ಬಿಲ್ವಾರ ಇಂಥವ್ ಹಾಕೋಬಿಟ್ರೆ